ಹಿಂಗಾರು ಹಂಗಾಮಿನ ಒಂದು ರಾಷ್ಟ್ರೀಯ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ರು. ಈ ಕುರಿತು ಒಂದು ಕಿರುಪರಿಚಯ ತಾವು ಆರಂಭ ಮಾಡಿ ಅಂತ ಹೇಳ್ತಾರೆ. ಸರ್, ತಾವು ಹೇಳಿದ ಹಾಗೆ ಹಿಂಗಾರು ಹಂಗಾಮು ರಾಷ್ಟ್ರೀಯ ಸಮ್ಮೇಳನ 2020-25 ನಿನ್ನೆ ಮತ್ತು ಇವತ್ತು ನಡೀತು. ಇದರದ್ದು ಮುಖ್ಯ ಉದ್ದೇಶ ಏನಂತಂದ್ರೆ ಒನ್ ನೇಷನ್ ಒನ್ ಅಗ್ರಿಕಲ್ಚರ್ ಒನ್ ಟೀಮ್ ಅಂತ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಹಿಂಗಾರು ಹಂಗಾಮಿನಲ್ಲಿ ಹೇಗೆ ಸಿದ್ಧತೆ ಮಾಡಬೇಕು, ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಏನು ತಂತ್ರಾಂಶಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಸಚಿವರು ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಒಂದು ಮುಖ್ಯವಾದಂತಹ ವಿಚಾರವನ್ನು ತಮ್ಗೆ ಹೇಳ್ಬೇಕಂದ್ರೆ ಭಾರತದ ಕೃಷಿಯ ಬೆಳವಣಿಗೆ 3.7% ಇದು ಜಗತ್ತಿನಲ್ಲಿಯೇ ಅತಿ ಹೆಚ್ಚಾಗಿದೆ. ಇದಕ್ಕೆ ಕಾರಣರಾದ ಎಲ್ಲ ರೈತರು, ವಿಜ್ಞಾನಿಗಳು, ಸರ್ಕಾರದ ರೈತ ಸ್ನೇಹಿ ಯೋಜನೆಗಳು ಅಂತಾನೆ ಹೇಳಬಹುದು. ಮತ್ತೆ ಈಗ ಈ ಹಿಂಗಾರು ಹಂಗಾಮಿನಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು, ಗುಣಮಟ್ಟದ ಉತ್ಪಾದನೆ ಆಗಬೇಕು, ಮತ್ತೆ ರೈತರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆರಂಭ ಆಗಿದೆ ಅಂತ ನಾನು ಹೇಳಿದೆ. ಇದು ಸಫಲ ಆಗಬೇಕು ಅಂದ್ರೆ ಕೃಷಿ ವಿಸ್ತರಣೆ ಬಹಳ ಸಮರ್ಪಕವಾಗಿ ನಡೀಬೇಕು. ಈ ಕೃಷಿ ವಿಸ್ತರಣೆ ಸಮರ್ಪಕವಾಗಬೇಕು ಅಂತಂದ್ರೆ ಮತ್ತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೃಷಿ ಸಂಬಂಧಿತ ಇಲಾಖೆಗಳು, ಕೃಷಿ ವಿಶ್ವವಿದ್ಯಾಲಯಗಳು ಹಾಗೂ ಇತರೆ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟುಗೂಡಿ ನಡೆಸಿದಾಗ ಮಾತ್ರ ಇದು ಕೃಷಿ ವಿಸ್ತರಣೆ ಸಮರ್ಪಕವಾಗಿ ಆಗ್ತದೆ. ಇವರ ಉದ್ದೇಶ ಈಡೇರಬೇಕು ಅಂತಂದ್ರೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸವನ್ನ ಮಾಡಬೇಕಾಗಿದೆ. ಧನ್ಯವಾದ ಸರ್. ಒಂದು ಕರೆ ಬಂದಿದೆ. ಹಲೋ ಹಲೋ ಹಲೋ ಕಿಸಾನ್ ವಾಣಿ, ಹಲೋ ಕೃಷಿ ರಂಗ ಕಿಸಾನ್ ವಾಣಿ, ಹಲೋ ಹಲೋ ಮಾತಾಡಿ. ಹಲೋ, ಕರೆ ಮೋಸ್ಟ್ಲಿ ಸ್ವಲ್ಪ ತೊಂದರೆ ಆಗಿದೆ ಅನ್ಸುತ್ತೆ. ರೈತ ಬಾಂಧವರೇ, ಇದು ನೇರ ಪ್ರಸಾರದಲ್ಲಿದ್ದೇನೆ ನಿಮ್ ಜೊತೆಗೆ. ಇವತ್ತು ನಮ್ ಜೊತೆಯಲ್ಲಿದ್ದಾರೆ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್. ನಾವು ಇವತ್ತಿನ ವಿಷಯ ಚರ್ಚೆ ಮಾಡೋದಕ್ಕೆ ಇಟ್ಟಿದ್ದೇವೆ ಅಂತಂದ್ರೆ, ಇದು ನಮ್ಮ ಅಡಿಕೆ ಬೆಳೆಯಲ್ಲಿ ಯಾವ ರೀತಿಯಿಂದ ಅಂತರ್ ಬೆಳೆಗಳು, ಮಿಶ್ರ ಬೆಳೆಗಳು ನಾವು ನಿರ್ವಹಣೆ ಮಾಡಬಹುದು. ಯಾಕಂದ್ರೆ ಅಡಿಕೆ ಬೆಳೆ ಏಕ ಬೆಳೆಯಾಗಿ ತಗೊಂಡಾದ ಒಂದು ಪರಿಸ್ಥಿತಿಯಲ್ಲಿ ಮುಂದೆ ಏನಾಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ್ ಬೆಳೆಗಳನ್ನ. ಹಲೋ ಹಲೋ, ಹಂಪಣ್ಣ ಹೇಳಿ. ಹಂಪಣ್ಣ ಅವರೇ, ಪ್ರಶ್ನೆ ಕೇಳಿ ನಮ್ ಜೊತೆ. ಡಾಕ್ಟರ್ ಕೊಕ್ಕೋ ಬೆಳೆಯವರ ಬಗ್ಗೆ ಮಾಹಿತಿ ಬೇಕಿತ್ತು. ಕೊಕ್ಕೋ ಬೆಳೆವೆ ಡಾಕ್ಟರ್ ನಾಗರಾಜಪ್ಪ ಅಡೋಪರ್ ಉತ್ತರ ಕೊಡ್ತಾರೆ ಕೇಳಿ. ಹಂಪಣ್ಣ ಅವರೇ ನಮಸ್ಕಾರ. ಅಡಿಕೆ ತೋಟ ಎಷ್ಟು ವರ್ಷದಿದೆ ತಮ್ದು? ಐದು ವರ್ಷದಿದೆ. ಹಾಕ್ಬಹುದು ನೀವು ಅಡಿಕೆ 4 ಗಿಡಗಳ ಮಧ್ಯೆ ಒಂದು ಗಿಡವನ್ನ ಕೊಕ್ಕೋವನ್ನ ನಾಟಿ ಮಾಡಬಹುದು. ಇದು ನಿಮ್ಗೆ ಅಡಿಕೆ ಹೆಚ್ಚು ಕಡಿಮೆ ನಿಮ್ಗೆ ಈಗ ಒಂದು 500 ಗಿಡ ಅಡಿಕೆ ಇದ್ರೆ ಒಂದು 250-300 ಗಿಡಗಳನ್ನ ಕೊಕ್ಕೋವನ್ನ ನೀವು ನಾಟಿ ಮಾಡಬಹುದು. ಇದು ಒಂದು ಉತ್ತಮವಾದಂತ ಅಂತರ್ ಬೆಳೆ, ಮತ್ತೆ ನಿಮ್ಗೆ ಅಡಿಕೆ ಜೊತೆಗೆ ಹೆಚ್ಚಿನ ಆದಾಯವನ್ನ ಇತರೆ ಆದಾಯವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇದು ಕೊಕ್ಕೋ ನಿತ್ಯ ಹರಿದ್ವರ್ಣದ ಮರ, ಆದ್ರಿಂದ ಸಾಕಷ್ಟು ಎಲೆಗಳು ಉದುರಿ ಬೀಳ್ತಾ ಇರ್ತದೆ. ಅದು ನಿಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ, ನಿಧಾನವಾಗಿ ಅಡಿಕೆ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಏನಪ್ಪಾ ಅಂತಂದ್ರೆ ಅಡಿಕೆಗೆ ಎಷ್ಟು ಕಾಳಜಿಯನ್ನು ವಹಿಸ್ತೀರಿ, ನೀರಿನ ನಿರ್ವಹಣೆ ಆಗಿರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಅಷ್ಟೇ ಕಾಳಜಿಯನ್ನ ನೀವು ಕೊಕ್ಕೋ ಸಹಿತ ವಹಿಸಬೇಕಾಗ್ತದೆ. ಹಾಗಾಗಿ ಏನ್ ಹೇಳಿ, ನೀರು ಹೆಚ್ಚಿಗೆ ಏನ್ ಬೇಡ. ಈಗ ನೀವು ಅಡಿಕೆಗೆ ಎಷ್ಟು ವ್ಯವಸ್ಥೆಯನ್ನ ಮಾಡ್ತಿದ್ರಲ್ಲ ನೀರಿಂದು, ಅಷ್ಟಾದ್ರೆ ಸಾಕಾಗ್ತದೆ. ಹಂಪಣ್ಣವರೇ, ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ? ಧನ್ಯವಾದ ನೀವು ಕರೆ ಮಾಡಿದಕ್ಕೆ. ಇನ್ನೊಬ್ರು ನಮ್ಮ ರೈತರು, ಪ್ರಶಾಂತ್ ಆರ್ ಶೆಟ್ಟರ್ ಅಂತ ಹೇಳ್ಬಿಟ್ಟು ಇವರು. ಶುಭ ಸಂಜೆ ಸರ್, ನಮಸ್ಕಾರ. ಅಡಿಕೆಯಲ್ಲಿ ನಾವು ಯಾವ್ಯಾವ ಒಂದು ಮಿಶ್ರ ಬೆಳೆಗಳನ್ನ ತೆಗೆದುಕೊಳ್ಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಶಾಂತ್ ಶೆಟ್ಟರ್ ನಮಸ್ಕಾರ. ಇದು ಅಡಿಕೆಯಲ್ಲಿ ಅಡಿಕೆಯ ತೋಟದ ವಯಸ್ಸಿನ ಆಧಾರದ ಮೇಲೆ ಬೆಳೆಗಳನ್ನ ನಾವು ನಿರ್ಣಯ ಮಾಡಬೇಕಾಗ್ತದೆ. ಒಂದು ಈಗ ಮತ್ತೆ ಪ್ರದೇಶನು ಸಹಿತ, ಯಾವ ಪ್ರದೇಶ, ಯಾಕಂದ್ರೆ ಮಾರುಕಟ್ಟೆ ಬಹಳ ಮುಖ್ಯ. ಬರೀ ಬೆಳೆಯೋದಷ್ಟೇ ಅಲ್ಲ, ಮಾರುಕಟ್ಟೆನೂ ಬಹಳ ಮುಖ್ಯ. ಈಗ 1-5 ವರ್ಷದ ತೋಟ, 5-10 ವರ್ಷ ಮತ್ತೆ 10 ವರ್ಷದ ಮೇಲ್ಪಟ್ಟು, ಹೀಗೆ ವಿಭಾಗಗಳನ್ನ ನಾವು ಮಾಡ್ಕೊಳ್ತೇವೆ. 1-5 ವರ್ಷದ ತೋಟ ಇದ್ರೆ ವಿವಿಧ ಜಾತಿಯ ತರಕಾರಿಗಳನ್ನು ನಾವು ಮಾಡ್ಕೊಳ್ಬಹುದು, ಹೂವಿನ ಬೆಳೆಗಳನ್ನು ಮಾಡ್ಕೊಳ್ಬಹುದು, ಮತ್ತೆ ಹಣ್ಣಿನ ಬೆಳೆಗಳಾದಂತಹ ಪಪ್ಪಾಯ ಮಾಡಬಹುದು, ಮತ್ತೆ ಬಹುವಾರ್ಷಿಕ ತರಕಾರಿಗಳಾದಂತಹ ನುಗ್ಗೆಯನ್ನು ಮಾಡಬಹುದು, ಕರಿಬೇವನ್ನು ಮಾಡಬಹುದು. ಇನ್ನು 5 ವರ್ಷದ ಮೇಲ್ಪಟ್ಟ ತೋಟ ಇದ್ರೆ, ಈಗ ತಾನೇ ಒಬ್ರು ಹಂಪಣ್ಣವರು ಹೇಳಿದ ಹಾಗೆ ಕೊಕ್ಕೋ ಬೆಳೆ ಬಹಳ ಉತ್ತಮ ಆಗ್ತದೆ. ಮತ್ತೆ ಬಾಳೆ ಸಣ್ಣ ತೋಟಗಳಲ್ಲಿಯೂ ಮಾಡಬಹುದು, ಮತ್ತೆ ದೊಡ್ಡ ತೋಟಗಳಲ್ಲಿಯೂ ಮಾಡಬಹುದು. ಮತ್ತೆ 6 ವರ್ಷ 7 ವರ್ಷದ ನಂತರ ತೋಟಗಳಲ್ಲಿ ನೀವು ಕಾಳುಮೆಣಸು ಬಹಳ ಉತ್ತಮವಾದಂತ ಒಂದು ಅಂತರ್ಬೆಳೆ ಅದನ್ನ ಮಾಡಬಹುದು. ಹಾಗಾಗಿ ಮತ್ತೆ ನಿಮ್ಮ ತೋಟ ಯಾವ ಪ್ರದೇಶದಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. ವಾತಾವರಣ, ಮಾರುಕಟ್ಟೆ, ಆಳುಗಳ ಲಭ್ಯತೆ, ಮತ್ತೆ ನಿಮ್ಮ ಎಷ್ಟು ಸಮಯವನ್ನ ನೀವು ಆ ತೋಟ ನಿರ್ವಹಣೆಗೆ ಕೊಡ್ತೀರಿ, ಇವೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ಬೆಳೆಗಳನ್ನು ನಿರ್ಣಯ ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವು ಕೆಟ್ಟ ಸಮಸ್ಯೆಗಳು ಆಗ್ಬಿಟ್ಟಿದೆ ಪಾಪ ರೈತರಲ್ಲಿ. ಯಾಕಂತಂದ್ರೆ ಈಗ ಯಾರೋ ಹೇಳಿದ್ರು ಅಂತೇಳಿ ಕೆಲವು ಔಷಧಿ ಸಸ್ಯಗಳನ್ನ ರೈತರು ಬೆಳೆದು ಕೈ ಸುಟ್ಕೊಂಡಿದ್ದಾರೆ. ಹೌದು ಸರ್. ಯಾಕಂದ್ರೆ ಔಷಧಿ ಸಸ್ಯಗಳು ಬೆಳೆದಾಗ ಅದಕ್ಕೆ ಸಮರ್ಪಕವಾದ ಮಾರುಕಟ್ಟೆಯನ್ನು ಮೊದಲೇ ನೋಡಿಕೊಂಡು ಬೆಳಿಬೇಕಾಗ್ತದೆ. ಈಗ ನೋಡಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬಾಳೆ. ಬಾಳೆ ಬೆಳೆದಾಗ ನೀವು ಹತ್ತಿರದ ಮಾರುಕಟ್ಟೆಯಲ್ಲಿ ಹೋಗಿ ಬಾಳೆ ಹಣ್ಣನ್ನು ಮಾರಾಟ ಮಾಡಬಹುದು. ಹೂವಿನ ಬೆಳೆ ಆದ್ರೆ ಈ ಚೆಂಡು ಹೂ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಸೇವಂತಿಗೆ, ಅವನ್ನ ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಬಹುದು. ಆದ್ರೆ ಲಾಸ್ಟ್ ಟೈಮ್ ನಮ್ಗೆ ಗೊತ್ತಿದ್ದ ಹಾಗೆ ಶಿಕಾರಿಪುರದ ಅಕ್ಕಪಕ್ಕದಲ್ಲಿ 1-2 ವರ್ಷದ ಹಿಂದೆ ಸಾಕಷ್ಟು ಜನ ಶತಾವರಿ ಅನ್ನೋದು ಒಂದು ಔಷಧಿ ಸಸ್ಯವನ್ನು ಬೆಳೆದ್ರು. ಆ ನಂತರ ಏನಾಯ್ತು, ಅದು ಮಾರುಕಟ್ಟೆಯಲ್ಲಿ ಏನೋ ಸಮಸ್ಯೆ ಆಗ್ಬಿಟ್ಟು ಬಹಳಷ್ಟು ಜನರಿಗೆ ತೊಂದರೆ ಆಗ್ಬಿಡ್ತು. ಅವ್ರು ಎಲ್ಲಿ ಮಾರಾಟ ಮಾಡೋದು? ಹಾಗಾಗಿ ನಾವು ಮಾರುಕಟ್ಟೆ ಆಧಾರದಲ್ಲಿ ಇಟ್ಕೊಂಡು ಮತ್ತೆ ನಮ್ಮ ವ್ಯವಸ್ಥೆಗಳನ್ನು ಸರಿಯಾಗಿ ನೋಡಿಕೊಂಡು ಬೆಳೆಯನ್ನು ಬೆಳೆಯೋದು ಬಹಳ ಸೂಕ್ತ. ಇವರಿಗೆ ಶೆಟ್ಟರ್ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಒಂದು ರೇಡಿಯೋ ಕಾರ್ಯಕ್ರಮ ಅವ್ರು ಕೇಳ್ತಾ ಇದ್ರೆ ಸೆಟ್ ಅಲ್ಲಿ ಆಗಿರ್ಬಹುದು ಅಥವಾ ಮೊಬೈಲ್ ಅಲ್ಲಿ ಅವ್ರಿಗೆ ಕೇಳ್ತಾ ಇದ್ರೆ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಂಡ್ಬಿಟ್ಟು ಪ್ರಶ್ನೆ ಕೇಳಿದ್ಕೆ ಧನ್ಯವಾದ. ಜೊತೆಗೆ ರೈತ ಬಾಂಧವರೇ, ಇವತ್ತು ನಾನು ನೇರ ಪ್ರಸಾರದಲ್ಲಿದ್ದೇನೆ. ನಮ್ಮ ಜೊತೆ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್, ಪ್ರಾಧ್ಯಾಪಕರು, ತೋಟಗಾರಿಕೆ ಮತ್ತು ಮುಖ್ಯಸ್ಥರು, ಅಡಿಕೆ ಸಂಶೋಧನಾ ಕೇಂದ್ರ, ಕೇಳದೆ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನವಿಲೆ ಶಿವಮೊಗ್ಗ, ಇವರು ನನ್ನ ಜೊತೆಗಿದ್ದಾರೆ. ಇವತ್ತಿನ ವಿಷಯ ಏನಂತಂದ್ರೆ ಅಡಿಕೆ ಬೆಳೆಯಲ್ಲಿ ನಾವು ಯಾವ ರೀತಿಯಿಂದ ಮಿಶ್ರ ಬೆಳೆಗಳು, ಯಾವ್ಯಾವ ಮಿಶ್ರ ಬೆಳೆಗಳು, ಅಂತರ್ ಬೆಳೆಗಳನ್ನು ನಾವು ತೆಗೆದುಕೊಳ್ಬೇಕು ಅಂತನ್ನೋದನ್ನು ಇವತ್ತಿನ ವಿಷಯ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಉಪಯೋಗಿಸ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರ ದೂರವಾಣಿ ಸಂಖ್ಯೆ 08282, ಇದು ಎಸ್ಟಿಡಿ ಕ್ರಮಾಂಕ. ಸ್ಥಿರ ದೂರವಾಣಿ ಸಂಖ್ಯೆ 2702283. ಇನ್ನೇನು ನಮ್ಮ ಕರೆ ಸಿಗ್ತಾ ಇಲ್ಲ ಸರ್ ಅಂತಂದ್ರೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ತಮ್ಮ ಸಂದೇಹಗಳನ್ನ ಕೇಳಬಹುದು. ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481572600. ಹಾಗಾದ್ರೆ ಕರೆ ಮಾಡ್ತೀರಲ್ವಾ, 7:30 ತನಕ ನಿಮ್ ಜೊತೆ ನೇರ ಪ್ರಸಾರದಲ್ಲಿ ಇರ್ತೇನೆ. ವಿಷಯ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ್ ಬೆಳೆಗಳ ಒಂದು ನಿರ್ವಹಣೆ ಕುರಿತು ಹೇಳಿ ಸರ್. ಈಗ ನಮ್ಮ ರೈತರಿಗೆ ಈ ಒಂದು ವ್ಯಾಖ್ಯಾನ ಹೇಗೆ ಮಾಡ್ತೀರಿ, ಮಿಶ್ರ ಹಾಗೂ ಅಂತರ್ ಬೆಳೆ, ಇದು ಯಾವ ರೀತಿಯಿಂದ ನಾವು ಅವರಿಗೆ ನಾವು ಸಮಜಾಯಿಸಿ ಕೊಡಬಹುದು ಅಥವಾ ಯಾವ ರೀತಿಯಿಂದ ಅವರಿಗೆ ಅರ್ಥೈಸಬಹುದು ಅಂತ ಹೇಳ್ತೀರಾ? ಅಂತರ್ ಬೆಳೆ ಅಂತಂದ್ರೆ ಅಲ್ಲಿ ನಿರ್ದಿಷ್ಟವಾದಂತ ಅಂತರವನ್ನ ಗಿಡಗಳ ಮಧ್ಯೆ ಮತ್ತು ಸಾಲುಗಳ ಮಧ್ಯೆ ನಾವು ನಿರ್ವಹಣೆಯನ್ನು ಮಾಡ್ತೀವಿ. ಮಿಶ್ರ ಬೆಳೆಯಿಂದ ಅಲ್ಲಿ ಯಾವುದೇ ತರಹದ ನಿರ್ದಿಷ್ಟವಾದಂತ ಅಂತರವನ್ನ ಸಾಲುಗಳ ಮಧ್ಯೆ ಆಗಲಿ ಅಥವಾ ಗಿಡದಿಂದ ಗಿಡಕ್ಕೆ ಗಿಡಗಳ ಮಧ್ಯೆ ಆಗಲಿ ನಾವು ನಿರ್ವಹಣೆಯನ್ನು ಮಾಡೋದಿಲ್ಲ. ಮತ್ತೆ ಈಗ ಕೆಲ ರೈತರು ಈಗ ಅವರಿಗೆ ಇಷ್ಟೇ ಗಿಡಗಳು ಬೆಳಿಬೇಕು, ಇಲ್ಲೇ ಹಾಕ್ಬೇಕು ಅನ್ನೋದು ಒಂದು ಮಾನದಂಡ ಇರೋದಿಲ್ಲ. ಅವರು ಬದುಗಳ ಮೇಲೆ ಜಾಸ್ತಿ ಹಾಕ್ಬಹುದು, ಒಳಗಡೆ ಸ್ವಲ್ಪ ಕಡಿಮೆ, ಈ ತರ ಮಿಶ್ರ. ಮತ್ತೆ ಕೆಲವು ಬೆಳೆಗಳು ಮಿಶ್ರ ಬೆಳೆಗಳಂದ್ರೆ ಈಗ ಅವರು ಒಂದು 50 ಬಾಳೆ ಸಾಕು ನಮಗೆ, ಜಾಯಿಕಾಯಿ ಒಂದು 5 ಮರಗಳು ಸಾಕು, ನಾನು ಇಲ್ಲೊಂದು ನಾಟಿ ಮಾಡ್ತೀನಿ, ಬಿಸಿಲು ಇಲ್ಲಿ ಜಾಸ್ತಿ ಬರುತ್ತೆ ಇಲ್ಲಿ ಮಾಡ್ತೀನಿ, ಆ ಥರನೇ ಹೇಳ್ತಾ ಇರ್ತಾರೆ. ಅಲ್ಲಿ ಮಿಶ್ರ ಈಗ ಕೋಕೋ ಈಗ ತಾನೇ ಒಬ್ಬ ರೈತರು ಕೇಳಿದ್ರು, 4 ಗಿಡಗಳ ಮಧ್ಯೆ ಒಂದೇಳು, ಅಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಗಿಡಗಳನ್ನ ಹಾಕ್ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಮಿಶ್ರ ಬೆಳೆ ಮತ್ತು ಅಂತರ ಬೆಳೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ. ಮತ್ತೆ ಈಗ ನಾವು ಮಿಶ್ರ ಬೆಳೆ ತೆಗೆದುಕೊಂಡರೆ ಯಾವ ರೀತಿಯಿಂದ ನಾವು ಆರ್ಥಿಕವಾಗಿ ಅಂತೂ ಲಾಭ ಆಗಿ ಆಗುತ್ತೆ, ಇನ್ನು ಇನ್ನಿತರ ಲಾಭಗಳ ಬಂದ್ರೆ ಏನ್ ಹೇಳ್ತೀರಾ ಸರ್? ತಾವು ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳಿದ್ರೆ, ಇದು ವೈಜ್ಞಾನಿಕ ಹಿನ್ನೆಲೆ ಹೇಳ್ಬೇಕು ನಾನು ರೈತರಿಗೆ. ಯಾಕಂದ್ರೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಾಗ, ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದಾಗ, ಕ್ಷೇತ್ರ ಭೇಟಿ ಕೊಟ್ಟಾಗ, ರೈತರು ಒಂದು ತಪ್ಪು ಕಲ್ಪನೆ ಏನಪ್ಪ ಅಂದ್ರೆ ಇಲ್ಲ, ಅಡಿಕೆ ಜೊತೆಗೆ ಬೇರೆ ಬೆಳೆ ಹಾಕಿದ್ರೆ ಅಡಿಕೆ ಇಳುವರಿ ಕಡಿಮೆ ಆಗ್ತದೆ ಅನ್ನೋದು ಒಂದು ಸಮಸ್ಯೆ ಇದೆ. ನಾವು ಅವರಿಗೆ ಬಹಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ವೈಜ್ಞಾನಿಕ ಹಿನ್ನೆಲೆ ಏನಂತಂದ್ರೆ, ಈಗ ನೋಡಿ ಅಡಿಕೆಯನ್ನು 9-9 ದಾಯದಲ್ಲಿ ನಾವು ನಾಟಿ ಮಾಡಿದಾಗ ಅದು ಕೇವಲ 31%ನಷ್ಟು ಭೂಮಿಯನ್ನು ಮಾತ್ರ ಉಪಯೋಗ ಮಾಡ್ಕೊಳ್ತದೆ. ಇನ್ನು 69%ನಷ್ಟು ಭೂಮಿ ಉಪಯೋಗ ಆಗುದಿಲ್ಲ. ಅದನ್ನ ನೀವು ಬೇರೆ ಬೆಳೆ ಬೆಳೀಲಿಕ್ಕೆ ಉಪಯೋಗ ಮಾಡ್ಕೊಳ್ಬಹುದು ಒಂದನೇದು. ಎರಡನೇದು, ಒಂದು 10-15 ವರ್ಷದ ತೋಟ, ಅಡಿಕೆ ತೋಟ ನೀವು ತಗೊಂಡ್ರೆ ಸೂರ್ಯಪ್ರಕಾಶ ಕೇವಲ ಒಂದು 50-60%ನಷ್ಟು ಮಾತ್ರ ಉಪಯೋಗ ಆಗ್ತದೆ, ಉಳಿದಿದ್ದು ಉಪಯೋಗ ಆಗುದಿಲ್ಲ. ಅದೇ ತರನಾಗಿ ಇನ್ನು ಗಾಳಿ, ಅದಕ್ಕೇನು ನಾವು ವ್ಯಯ ದುಡ್ಡನ್ನು ಕೊಡಬೇಕಾಗಿಲ್ಲ,

ಚೆಂಡು ಅದು ಯಾವಾಗ ನಮ್ಗೆ ದಸರಾಗ ಸಿಗ್ಬೋದು ಅಂದ್ರೆ ದಸರಾ ಇಂದ 40 ದಿನಗಳ ಹಿಂದೆ. ಅದೇ ತರನಾಗಿ ದೀಪಾವಳಿ ಯಾವಾಗಿದ್ರು ಅದು ಒಂದು 40-50 ದಿನದ ಹಿಂದೆ ಮತ್ತೊಂದು 5 ಗುಂಟೆ ಈ ತರನಾಗಿ ಹಾಕೊಂಡ್ರೆ ನಮಗೆ ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಮಾಡಿದಾಗ ಏನಾಗ್ತದೆ ನಮಗೆ ಮಾರುಕಟ್ಟೆ ಒಳ್ಳೆಯ ಮಾರುಕಟ್ಟೆ ಸಿಗ್ತದೆ ನೋಡಿ. ಅದು ದಸರಾ ಹಿಂದೆ ಒಂದು ದಿನ ಮತ್ತು ದಸರಾ ದಿನ ನಿಮಗೆ ಒಮ್ಮೊಮ್ಮೆ ಏನಾಗ್ತದೆ ಚೆಂಡು ಹೂವು 200 ರೂಪಾಯಿ ಕೆಜಿ ವರೆಗೆ ಹೋಗ್ತದೆ ದರ ಮಾರ್ಕೆಟ್ ನಲ್ಲಿ. ಹೋಲ್ಸೇಲ್ ಅಲ್ಲಿ ಅದ್ರದ್ದು ಅರ್ಧ ದರ ಇದ್ರೂ ಸಹಿತ ರೈತ ಬಂದ್ರೆ ಒಳ್ಳೆಯ ಲಾಭ ಆಗುವ ಸಾಧ್ಯತೆ ಹೆಚ್ಚು. ರೈತ ಬಾಂಧವರೇ, ಇವತ್ತು ನಾನು ನಿಮ್ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಹಲೋ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಇದು ಆಕಾಶವಾಣಿ ಭದ್ರಾವತಿ ಆಯೋಜಿಸಿರುವ ಕಾರ್ಯಕ್ರಮ. ರೈತರ ಒಂದು ಹಿತದೃಷ್ಟಿಯಿಂದ ರೈತರು ಪ್ರಶ್ನೆ ಕೇಳಿ ಅಂತ ಹೇಳುತ್ತಾ ವಿಷಯ ಇವತ್ತು ನಾವೇನು ಅಂದ್ರೆ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ್ ಬೆಳೆ ಯಾವ ಬೆಳೆಗಳನ್ನ ತೆಗೆದುಕೊಳ್ಬಹುದು, ಯಾವ ರೀತಿಯಿಂದ ನಿರ್ವಹಣೆ ಮಾಡಬಹುದು ಅಂತನ್ನೋದನ್ನ ಇವತ್ತು ನನ್ನ ಜೊತೆಗಿದ್ದಾರೆ ಡಾಕ್ಟರ್ ನಾಗರಾಜಪ್ಪ ಅಡುವೆಪ್ಪರ್, ಪ್ರಾಧ್ಯಾಪಕರು ತೋಟಗಾರಿಕೆ ಮತ್ತು ಮುಖ್ಯಸ್ಥರು ಅಡಿಕೆ ಸಂಶೋಧನಾ ಕೇಂದ್ರ ಕೇಳದ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೇಶ್ ಶಿವಮೊಗ್ಗ ಇವರು ನನ್ನ ಜೊತೆಗಿದ್ದಾರೆ ನೇರ ಪ್ರಸಾರದಲ್ಲಿ. ತಾವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ, 08-282-82 ಇದು STD ಕ್ರಮಾಂಕ. ದೂರವಾಣಿ ಸ್ಥಿರ ದೂರವಾಣಿ ಸಂಖ್ಯೆ 2702-282, ಇನ್ನೊಂದು 2702-283. ವಾಟ್ಸ್ಆಪ್ ಸಂಖ್ಯೆ ಕೂಡ ಇದೆ, ವಾಟ್ಸ್ಆಪ್ ಮುಖಾಂತರ ಕೂಡ ತಮ್ಮ ಸಂದೇಶಗಳನ್ನ ಸಂದೇಹಗಳನ್ನ ತಾವು ಕಳಿಸಬಹುದು. ಎಂತಂದ್ರೆ ಅಡಿಕೆ ಮಿಶ್ರ ಬೆಳೆ ಅಲ್ಲದೆ ತೋಟಗಾರಿಕೆಗೆ ಯಾವುದೇ ಸಂಬಂಧಿಸಿದ ಬೆಳೆಗಳ ಕುರಿತು ಆದರೂ ತಾವು ಪ್ರಶ್ನೆ ಕೇಳಬಹುದು, ಕೃಷಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇದ್ರೂ ಕೇಳಬಹುದು. ಏನಪ್ಪಾ ಇವತ್ತು ವಿಷಯ ಅದು ಇಟ್ಟಿದ್ದಾರೆ, ನಾವು ಕೇಳಿದ್ರೆ ಉತ್ತರ ಸಿಗುತ್ತೋ ಇಲ್ವಾ ಅಂತ ಅನ್ಕೊಳ್ಬೇಡಿ. ಒಂದು ಕರೆ ಬಂದಿದೆ ಸರ್. ಹಲೋ ಹಲೋ ಹಲೋ ನಮಸ್ತೆ ಹೇಳಿ, ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ ಸರ್. ಸರ್, ನನ್ನ ಹೆಸರು ವೇದಿಂದ. ಸರ್, ಅದಕ್ಕೆ 25 ವರ್ಷ ಅಡಿಕೆ ತೋಟ ಇದೆ, 25 ವರ್ಷದ ಅಡಿಕೆ ತೋಟ ಇದೆ, ಅದಕ್ಕೆ ರಸಗೊಬ್ಬರ ಯಾವ ರೀತಿ ನಿರ್ವಹಣೆ ಮಾಡಿ ಉತ್ತರ ಕೊಡ್ತಾರೆ ನಮ್ಮ ತಜ್ಞರು ನಮ್ ಜೊತೆಗಿದ್ದಾರೆ, ಉತ್ತರ ಕೇಳಿ. ಸರ್, ಇದು 25 ವರ್ಷದ ತೋಟ ಅಂತ ಹೇಳಿದ್ರಿ, 3-4 ವರ್ಷದ ಮೇಲ್ಪಟ್ಟ ಎಲ್ಲಾ ತೋಟಗಳಿಗೆ ಒಂದೇ ತರ. ಇದಕ್ಕೆ ನೋಡಿ, ಸಾರಜನಕ 100 ಗ್ರಾಮು, ರಂಜಕ 40 ಗ್ರಾಮು, ಮತ್ತೆ ಪೊಟ್ಯಾಶ್ 140 ಗ್ರಾಮ್ನಷ್ಟು ಒಂದು ವರ್ಷಕ್ಕೆ ಬೇಕಾಗ್ತದೆ. ಇದನ್ನ ನಾವು 2 ಕಂತುಗಳಲ್ಲಿ ಕೊಡ್ಲಿಕ್ಕೆ ಹೇಳ್ತೀವಿ. ಒಂದು ಮುಂಗಾರು ಹಂಗಾಮಿನಲ್ಲಿ ಅದರ ಅರ್ಧ ಭಾಗ, ತದನಂತರದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಅರ್ಧ ಭಾಗ. ಇದರ ಜೊತೆಗೆ ಒಂದು ಬುಟ್ಟಿಯಷ್ಟು ಅಂದ್ರೆ ಒಂದು 20-20 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನ ನಾವು ಕೊಡಬೇಕಾಗ್ತದೆ. ಇಷ್ಟು ನಾವು ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳ್ತೀರಾ. ಇನ್ನೊಬ್ರು ಮಿಶ್ರ ಬೆಳೆ ಹೇಳಿದಿರಿ, ಮಂಗನ ಕಾಟಕ್ಕೆ ನಾವು ಮಾಡಬೇಕು ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತಾರೆ. ಸರ್, ಮಿಶ್ರ ಬೆಳೆ ಅಂದ್ರೆ ಹೇಳಿದ್ರಿ ನೀವು. ಇದು ಬಹಳ ಮಲೆನಾಡಿನಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ಜನರಿಗೆ ಸಮಸ್ಯೆ ಇದೆ. ಇವ್ರ ಫೋನ್ ನಂಬರ್ ಬಂದ್ಬಿಟ್ಟು 9449-93-61-332 ಈ ಒಂದು ಫೋನ್ ನಿಂದ ಅವರು ಸಂದೇಶ ಕಳಿಸಿದ್ದಾರೆ ಸರ್. ಅಲ್ಲ, ಮಂಗನ ಹಾವಳಿಯನ್ನ ನಾವು ಏನಾಗಿದೆ ಅಂದ್ರೆ ವಾತಾವರಣದಲ್ಲಿ ಆಗ್ತಿರುವಂತ ಸಮಸ್ಯೆಗಳಿಗೆ ಇದು ಮಂಗನ ಹಾವಳಿ ಜಾಸ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ಒಬ್ರು ವೆಟರ್ನರಿ ಸ್ಪೆಷಲಿಸ್ಟ್ ಅವ್ರು ಹೇಳ್ತಾರೆ. ನಮಸ್ತೆ, ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಮುರಳಿಧರ್, ಪ್ರಶ್ನೆ ಕೇಳಿ. ಸರ್, ಈಗ 25 ವರ್ಷದ ಅಡಿಕೆ ತೋಟದಲ್ಲಿ ಮಧ್ಯ ಮಧ್ಯ ಗಿಡಗಳನ್ನೆಲ್ಲ ನೆಟ್ಬಿಟ್ಟಿದ್ದಾರೆ, ಅದು 3 ವರ್ಷ ಆಗಿದೆ. ಅದ್ರ ಮಧ್ಯದಲ್ಲಿ ಯಾವ ರೀತಿ ಮಿಶ್ರ ಬೆಳೆಗಳು, ಮಧ್ಯಾಂತರ ಬೆಳೆಗಳು ಯಾವ್ದು ಬೆಳಿಬೋದು? ಮುರಳಿಧರ್ ಅವರಿಗೆ ನಮಸ್ಕಾರ. ನೋಡಿ, ಈಗ ನಿಮ್ದು ಹಳೆ ತೋಟ 25 ವರ್ಷದ್ದಿದೆ, ಮತ್ತೆ ತೋಟ ಹಾಕಿರಿ ಅದು 13 ವರ್ಷದ್ದಿದೆ ಅಲ್ವಾ? 3 ವರ್ಷದ್ದಿದೆ. ನೀವು ಏನ್ ದೊಡ್ಡ, ಈಗ ಸಣ್ಣ ಅಲ್ಲಿ ಏನಾಗ್ತದೆ ನೆರಳು ಜಾಸ್ತಿ ಇರ್ತದೆ, ಹಾಗಾಗಿ ನೀವು ಕೆಲ ಬೆಳೆಗಳನ್ನ ಬೆಳಿಲಿಕ್ಕಾಗಲ್ಲ. ಕಾಳು ಮೆಣಸು ನೀವು ಯಾವ ಚೆನ್ನ ಮರಗಳು ಇದ್ದಾವಲ್ಲ 25 ವರ್ಷದ್ದು, ಅದಕ್ಕೆ ನೀವು ಕಾಳು ಮೆಣಸನ್ನ ಹಬ್ಸೋದು ಬಹಳ ಮುಖ್ಯ. ಒಂದಿತ್ತು. ಎರಡನೇದು, ಬದುಗಳ ಮೇಲೆ ಜಾಯಿಕಾಯಿ, ಸ್ವಲ್ಪ ತೋಟದ ಹೊರಗಡೆಗೆ ಜಾಯಿಕಾಯಿ, ಬದುಗಳ ಮೇಲೆ ಜಾಯಿಕಾಯಿ ಸ್ವಲ್ಪ ಮರಗಳನ್ನ ಹಾಕೊಳ್ಳುವಂತಹದ್ದು ಮಾಡಬಹುದು ನೀವು. ಮತ್ತೆ ಇನ್ನು ಬೇರೆ ಬೆಳೆಗಳು ಊರಲ್ಲಿ ಅಂದ್ರೆ ಮರಳಿದ್ರೆ ಸರ್, ಶಿವಮೊಗ್ಗ ಚಿನ್ನಿಕಟ್ಟೆ, ಅಲ್ಲ ಶಿವಮೊಗ್ಗ ಚಿನ್ನಿಕಟ್ಟೆ ಅನುಪಿನಕಟ್ಟೆ, ಇಷ್ಟು ಸಾಕು ನಿಮಗೆ. ನಿಮಗೆ ಕಾಳುಮೆಣಸು ಬಹಳ ಸೂಕ್ತವಾದಂತ ಬೆಳೆ. ಮತ್ತೆ ಎಲ್ಲೆಲ್ಲಿ ನೀವು ಹೊಸ ಗಿಡಗಳನ್ನು ನಾಟಿ ಮಾಡಿಲ್ಲಲ್ಲ ಅಲ್ಲಿ ನೀವು ಕೊಕ್ಕೋವನ್ನು ಹಾಕೊಳ್ಬಹುದು. ಎಲ್ಲಿ ನೀವು ಹೊಸ ಗಿಡಗಳು 3 ವರ್ಷದ ಗಿಡಗಳು ಇಲ್ಲಲ್ಲ ಅಲ್ಲಿ ಸ್ವಲ್ಪ ಕೋಕೋವನ್ನು ಸಹಿತ ನೀವು ನಾಟಿ ಮಾಡಬಹುದು. ನಿಮಗೆ ಕೋಕೋ ಮತ್ತೆ ಕಾಳುಮೆಣಸು ಒಂದು ಒಳ್ಳೆಯ ಬೆಳೆ ಆಗುತ್ತೆ ಈ ತೋಟದಲ್ಲಿ ನಿಮಗೆ. ಇದೆ ಸರ್, ಈಗ ನಿರ್ವಹಣೆಗೆ ಏನು ತೊಂದರೆ ಆಗೋದಿಲ್ಲ ಸರ್. ಈಗ ಆದ್ರೆ ಒಂದು ಎಚ್ಚರಿಕೆ ಕ್ರಮ ಅಂದ್ರೆ, ನೀವು ಅಡಿಕೆಗೆ ಎಷ್ಟು ಮಾನ್ಯತೆಯನ್ನು ಕೊಡ್ತಾರಲ್ಲ ಅಷ್ಟೇ ಮಾನ್ಯತೆಯನ್ನು ಕಾಳುಮೆಣಸು ಮತ್ತು ಕೊಕ್ಕೋವು ಕೊಡಬೇಕಾಗ್ತದೆ. ಅವಾಗ ಅದು ನಿರ್ವಹಣೆಯಲ್ಲಿ ಏನು ವ್ಯತ್ಯಾಸ ಆಗುತ್ತೆ. ಇವರು ಲೀಲಾವತಿ ಅಂತ ಹೇಳಿ ಸರ್, ಗೋಪಾಲ ಶಿವಮೊಗ್ಗದಿಂದ. ಗೋಪಾಲ ಧನ್ಯವಾದ ಮುರಳೀಧರ್ ಅವರೇ. ಇವರು ಗೋಪಾಲದಿಂದ ಲೀಲಾವತಿ ಅಂತ ಹೇಳಿ, ಅದೇ ಮಂಗಗಳ ನೀವು ಸರಿಯಾಗಿ ಉತ್ತರ ಹೇಳಿ ಅಂತ ಮತ್ತೆ ಪ್ರತ್ಯುತ್ತರ. ಮೇಡಮ್, ಇದು ಮಂಗಗಳ ಹೇಳಿದೆ ನಾನು. ಈಗ ಅಲ್ಲಿ ಸರಿಯಾಗಿ ಉತ್ತರ ಅಂತಂದ್ರೆ ಏನಾಗ್ತದೆ, ಮಂಗಗಳಿಗೆ ಆಹಾರ ಸಿಗದಾಗ ನಮ್ಮ ತೋಟಗಳಿಗೆ ದಾಳಿ ಇಡುವಂತದ್ದು ಸಾಮಾನ್ಯ. ಈಗ ನಮಗೂ ಅಷ್ಟೇ, ನಮ್ಗೆ ಆಹಾರ ಸಿಗದೆ ಪಕ್ಕದಲ್ಲಿ ಹೋಗ್ತೀವಿ. ಅದೇ ತರನೇ ಮಂಗಗಳು ಏನಾಗ್ತದೆ ವಾತಾವರಣದಲ್ಲಿ, ಮೊದಲೇನಿತ್ತು ಕಾಡಿನಲ್ಲಿ ಸಾಕಷ್ಟು ಒಳಗೆ ಬೇಕಾಗುವಂತ ಹಣ್ಣಿನ ಗಿಡಗಳು ಮತ್ತೆ ಅದಕ್ಕೆ ಆಹಾರದ ಬೆಳೆಗಳು ಸಾಕಷ್ಟು ಸಿಗ್ತದೆ. ಇಲ್ಲಿ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಏನಾಗ್ತದೆ, ಈಗ ಅವು ಕಾಡಿನಿಂದ ನಾಡಿಗೆ ವಲಸೆ ಬರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಕೆಲ ರೈತರ ಅಭಿಪ್ರಾಯ ಹೇಳ್ತೀನಿ ನಾನು. ಸಾಕಷ್ಟು ಕ್ಷೇತ್ರ ಬಿಟ್ಟು ಹೋದಾಗ ರೈತರು ಹೇಳ್ತಾರೆ, ಇಲ್ಲ ಸರ್, ನಾವು ತೋಟದ ಸುತ್ತು ಒಂದಷ್ಟು ಈ ಮಂಗಗಳಿಗೆ ಬೇಕಾಗುವಂತ ಹಣ್ಣಿನ ಗಿಡಗಳನ್ನ ನಾವು ನಾಟಿ ಮಾಡ್ಕೊಂಡು ಬಿಟ್ಟಿದ್ವಿ, ಹಾಗಾಗಿ ಸ್ವಲ್ಪ ಅವನ್ನ ಹಣ್ಣಿನ ಗಿಡಗಳನ್ನ ತಿನ್ಕೊಂಡು ಒಳಗಡೆ ಬರುವ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅದು ಒಂದನ್ನು ನಾವು ಮಾಡಬಹುದು, ಬಿಟ್ರೆ ಮತ್ತೆ ಬೇರೆ ತರಹದ ಇದಕ್ಕೆ ವ್ಯವಸ್ಥೆಯನ್ನು ಮಾಡೋದು ಸ್ವಲ್ಪ ಕಷ್ಟದಾಯಕ ಅಂತ. ಲೀಲಾವತಿ ಅವರೇ, ತಾವು ಪ್ರಶ್ನೆಗೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಹೆಚ್ಚಿನ ಒಂದು ಮಾಹಿತಿ ಬೇಕಾದ್ರೆ ನಾವು ಕೊನೆಯದಾಗಿ ಕೊನೆಯದಲ್ಲಿ ಕೊನೆಯ ಸಮಯದಲ್ಲಿ ನೀವು ಇಲ್ಲಾಂತಂದ್ರೆ ಅರಣ್ಯ ಇಲಾಖೆಯನ್ನ ಸಂಪರ್ಕಿಸುವುದು ಸ್ವಲ್ಪ ಸೂಕ್ತ ಏನೋ ಅನಿಸುತ್ತೆ ನನಗೆ, ನನ್ನ ಒಂದು ಅನುಭವ ಪ್ರಕಾರ. ಯಾಕಂದ್ರೆ ಆ ಒಂದು ಪ್ರದೇಶದಲ್ಲಿ ಮಂಗಗಳು ಜಾಸ್ತಿ ಏನಾದ್ರೂ ಇದ್ರೆ ಅರಣ್ಯ ಅಧಿಕಾರಿಗಳು ಅಥವಾ ಅರಣ್ಯ ಇಲಾಖೆಗೆ ಸಂಪರ್ಕಿಸಿದ್ರೆ ಅವ್ರು ಏನಾದ್ರೂ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಬಹುದು ಅಂತ ಹೇಳುತ್ತಾ, ರೈತ ಬಾಂಧವರು ಇವತ್ತು ನಾನು ನಿಮ್ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಇವತ್ತಿನ ವಿಷಯ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ್ ಬೆಳೆಗಳ ಒಂದು ನಿರ್ವಹಣೆ ಕುರಿತು ಇವತ್ತಿನ ವಿಷಯ ಇಟ್ಕೊಂಡಿದ್ದು. ನಮ್ ಜೊತೆ ಇವತ್ತು ಡಾಕ್ಟರ್ ನಾಗರಾಜಪ್ಪ ಅಡುವೆಪ್ಪರ್, ಪ್ರಾಧ್ಯಾಪಕರು ತೋಟಗಾರಿಕೆ ಮತ್ತು ಮುಖ್ಯಸ್ಥರು ಅಡಿಕೆ ಸಂಶೋಧನಾ ಕೇಂದ್ರ, ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನವಿಲೆ ಶಿವಮೊಗ್ಗ, ಇವರು ನನ್ನ ಜೊತೆಗೆ ನೇರ ಪ್ರಸಾರದಲ್ಲಿದ್ದಾರೆ. ಅಡಿಕೆ ಬೆಳೆಯಲ್ಲಿ ಮಿಶ್ರ ಮತ್ತು ಅಂತರ್ ಬೆಳೆ ನಿರ್ವಹಣೆ ಕುರಿತು ಇವತ್ತು ನಾವು ಚರ್ಚೆಗೆ ವಿಷಯನ ಇಟ್ಕೊಂಡಿರೋದು. ನೀವು ದೂರವಾಣಿ ಸಂಖ್ಯೆ ನಮ್ಮ ಒಂದು ಅಂದ್ರೆ ತಮ್ಗೇನಾದ್ರೂ ಪ್ರಶ್ನೆ ಇದ್ರೆ, ಸಂದೇಹಗಳಿದ್ರೆ ಅಡಿಕೆ ಬೆಳೆಯಲ್ಲಿ ಅಥವಾ ಅಡಿಕೆ ಬೆಳೆಯ ಒಂದು ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆ ನಿರ್ವಹಣೆಯಲ್ಲಿ ತಮಗೆ ಸಂದೇಹ ಇದ್ರೆ, ಹೊಸದಾಗಿ ಏನ್ ಬೆಳೆ ಹಾಕ್ಬೇಕು ನಾವು ತೋಟದಲ್ಲಿ ಅಂತಂದ್ರೆ ತಾವೇನಾದ್ರೂ ಯೋಚನೆ ಮಾಡ್ಕೊಂಡಿದ್ರೆ ನಮಗೆ ದೂರವಾಣಿ ಸಂಖ್ಯೆ ಮುಖಾಂತರ ತಾವು ಕರೆ ಮಾಡಬಹುದು, ಇಲ್ಲ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು. ದೂರವಾಣಿ ಸಂಖ್ಯೆ ತಮಗೆ ಇನ್ನೊಂದ್ಸಲ ಹೇಳ್ತೀನಿ, 0828227282, ಇದು ಒಂದು. ಇನ್ನೊಂದು 2720283 ಇನ್ನೊಂದು ಸಂಖ್ಯೆ, ಸ್ಥಿರ ದೂರವಾಣಿ ಸಂಖ್ಯೆ. ವಾಟ್ಸ್ಆಪ್ ಸಂಖ್ಯೆ ಹೇಳ್ತೇನೆ, 9415727600. ಕರೆ ಮಾಡಿ, ಇನ್ನೇನು 10 ನಿಮಿಷ ಉಳ್ಕೊಂಡಿದೆ, ಆ ಸಮಯದಲ್ಲಿ ತಮಗೆ ಉತ್ತರ ನೀಡುವ ಒಂದು ಪ್ರಯತ್ನ ಮಾಡ್ತೇವೆ. ಇಂತಹದೇ ಪ್ರತಿ ಮಂಗಳವಾರ ಕೂಡ ಹಲೋ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ತಮಗೋಸ್ಕರ ಇಟ್ಕೊಂಡಿರೋದು. ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳುತ್ತಾ ನಮ್ಮ ಒಂದು ಚರ್ಚೆನ ಮುಂದುವರ್ಸೋಣ ಸರ್. ಹೇಳಿ ಸರ್, ಈಗ ಕೆಲವೊಂದು ದುಷ್ಪರಿಣಾಮಗಳ ಬಗ್ಗೆ ಬಂದ್ರೆ, ಅಂದ್ರೆ ಅಂತರ್ ಬೆಳೆ ದುಷ್ಪರಿಣಾಮ ಅಂತ ಹೇಳುವ ಹಾಗಿಲ್ಲ, ಆದ್ರೂ ಕೆಲವೊಂದು ದುಷ್ಪರಿಣಾಮಗಳ ಬಗ್ಗೆ ನಾವು ಒಂದು ಲೆಕ್ಕಕ್ಕೆ ತಗೊಂಡ್ರೆ ಯಾವ ರೀತಿಯಿಂದ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಿ? ಕೆಲವೊಬ್ರು ಹೇಳ್ತೀವಿ, ಈಗಾಗಲೇ ಒಬ್ರು ಫೋನ್ ಮಾಡಿ ಕೇಳಿದ್ರು ನಮ್ಗೆ, ನಾಗರ ಹಂಪಣ್ಣ ನೆಮ್ತಿಯಿಂದ, ಸರ್ ನೀರ್ ಜಾಸ್ತಿ ಬೇಕಾಗುತ್ತಾ ಅಂತ ಕೇಳಿದ್ರು. ಸೊ ಹಾಗೆ ನಾವು ಇರೋ ಒಂದು ಸಂಪನ್ಮೂಲಗಳಲ್ಲಿ, ನಮ್ಗೆ ದೊರೆತಕ್ಕಂತ ಒಂದು ಸಂಪನ್ಮೂಲಗಳಲ್ಲಿ, ನಮ್ಮ ತೋಟದಲ್ಲಿ ಏನಿದೆಯೋ ಅದರಲ್ಲೇ ನಾವು ಯಾವ ರೀತಿಯಿಂದ ನಿರ್ವಹಣೆ ಮಾಡ್ಬೇಕನ್ನೋದು ಸ್ವಲ್ಪ ಹೇಳಿ ಸರ್. ಸರ್, ತಾವು ಹೇಳಿದ ಹಾಗೆ ದುಷ್ಪರಿಣಾಮ ಅಂತ ಹೇಳಕ್ಕಾಗಲ್ಲ. ಈಗೇನಾಗ್ತದೆ, ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಆ ಪ್ರದೇಶದಲ್ಲಿ ಎಷ್ಟು ಗಿಡಗಳು ಇರ್ತಾವಲ್ಲ, ಆ ಗಿಡಗಳಿಗೆ ಬೇಕಾಗುವಂತ ಪೋಷಕಾಂಶಗಳು, ನೀರಿನ ನಿರ್ವಹಣೆ ಮತ್ತೆ ರೋಗ ಕೀಟಗಳ ಹತೋಟಿ ಮಾಡದೇ ಇದ್ದಾಗ ಅದೇ ಬೆಳೆಗಳಲ್ಲಿ ಸ್ಪರ್ಧೆ ಏರ್ಪಟ್ಟು ಸ್ವಲ್ಪ ಸಮಸ್ಯೆಗಳಾಗುವುದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಅದಕ್ಕೆ ಪ್ರತಿಯೊಂದು ಬೆಳೆಗೆ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳು ಕೊಡಬೇಕಾಗ್ತದೆ. ಈಗ ಕೋಕೋದ ಉದಾಹರಣೆ ತಗೊಳ್ಳೋಣ. ಈಗ ಅಡಿಕೆಗೆ ನಾನು ಹೇಳಿದೆ, 3 ವರ್ಷ 4 ವರ್ಷ ಮೇಲ್ಪಟ್ಟೆಲ್ಲ ತೋಟಗಳಿಗೂ ಗಿಡಗಳಿಗೂ 100 ಗ್ರಾಂನಷ್ಟು ಸಾರಜನಕ, 40 ಗ್ರಾಂನಷ್ಟು ರಂಜಕ, 140 ಗ್ರಾಂನಷ್ಟು ಪೊಟ್ಯಾಷು 1 ವರ್ಷಕ್ಕೆ ಬೇಕಾಗ್ತದೆ. ಇದನ್ನ ನಾವು ಎರಡು ಭಾಗಗಳನ್ನು ಒಂದು ಕರೆ ಸ್ವೀಕಾರ ಮಾಡೋಣ ಸರ್. ಹಲೋ ಹಲೋ ಹಲೋ, ಕೃಷಿ ರಂಗ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನಾವು ನಂದಿಯಮ್ಮ ಅಂತ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹೊಳಲ್ಕೆರೆ. ಹೊಳಲ್ಕೆರೆಯಿಂದ. ಪ್ರಶ್ನೆ ಕೇಳಿ ನಂದಮ್ಮ ಅವರೆ. ತಜ್ಞರಿದ್ದಾರೆ, ಉತ್ತರ ಕೇಳಿ. ನಂದಮ್ಮನವರೇ ನಮಸ್ಕಾರ. ತಾವು ಕೇಳಿದಾಗೆ ಹೊಸದಾಗಿ ಅಡಿಕೆ ತೋಟ ಹೊಳಲ್ಕೆರೆಯಲ್ಲಿ ಮಾಡೋರಿದ್ದೀರಿ ಅಂತ ಹೇಳಿದ್ರಿ. ನಿಮಗೆ ಹೊಳಲ್ಕೆರೆಗೆ ಸೂಕ್ತವಾದಂತಹ ಬೆಳೆಗಳು ಅಂದ್ರೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳಿಬಹುದು. ಅಂದ್ರೆ ಈಗ ಹಿಂಗಾರು ಹಂಗಾಮು ಮತ್ತೆ ಬೇಸಿಗೆ ಹಂಗಾಮಲ್ಲಿ ಅಲಸಂದೆ ಬಹಳ ಚೆನ್ನಾಗಿ ಆಗ್ತದೆ. ಮತ್ತೆ ಹೂವಿನ ಬೆಳೆಗಳನ್ನ ಬೆಳಿಬಹುದು, ನಿಮ್ಮಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಅದೇ ತರನಾಗಿ ತರಕಾರಿಗಳು, ಟೊಮ್ಯಾಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಅದನ್ನ ಬೆಳಿಬಹುದು. ಅದು ಅಲ್ಲದೆ ನೀವು ಈ ದ್ವಿದಳ ಧಾನ್ಯದ ತರಕಾರಿ ಉದಾಹರಣೆಗೆ ಬೀನ್ಸ್, ಅವರೆ, ತಿಂಗಳ ಹುರುಳಿ, ಅದು ಎಲ್ಲ ಸಂಪೂರ್ಣವಾಗಿ ನೆಲವನ್ನ ಆವರಿಸಿಕೊಳ್ಳೋದು, ಚೆನ್ನಾಗಿ ಬೆಳೆಯೋದ್ರಿಂದ ಕಳೆ ನಿರ್ವಹಣೆನೂ ನಿಮಗೆ ಸರಳ ಆಗ್ತದೆ. ಮತ್ತೆ ಪೂರಕವಾಗಿ ಈ ಅಡಿಕೆ ಗಿಡಗಳಿಗೆ ಬೇಕಾಗುವಂತ ಪೋಷಕಾಂಶಗಳನ್ನು ಸಹಿತ ಅದು ಒದಗಿಸ್ಲಿಕ್ಕೆ, ಅಂದ್ರೆ ಸಾರ್ವಜನಿಕವನ್ನು ಸ್ಥಿರೀಕರಿಸಿ ಈ ಗಿಡಗಳಿಗೆ ಕೊಡ್ಲಿಕ್ಕೂ ಸಹಾಯಕ ಆಗ್ತದೆ. ನಿಮ್ಗೆ ಕಳೆ ನಿರ್ವಹಣೆನೂ ಆಗುತ್ತೆ, ಪೋಷಕಾಂಶಗಳಿಗೂ ಒದಗಿಸಿದಂಗಾಗುತ್ತೆ, ನಿಮ್ಮ ಒಂದು ಅಡಿಕೆ ತೋಟವು ಪೂರಕವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯಕ ಆಗ್ತದೆ. ಹಾಗಾಗಿ ನೀವು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡೋದು ಒಳ್ಳೆಯದು. ಇಲ್ಲ ಮಾರ್ಕೆಟ್ ಎಲ್ಲ ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ ಅಂದ್ರೆ ಹೂವಿನ ಬೆಳೆಗಳಿಗೆ ಹೋಗ್ಬೇಕ. ಚಿತ್ರದುರ್ಗ, ದಾವಣಗೆರೆ, ಈ ಕಡೆ ಶಿವಮೊಗ್ಗ ಹೂವಿನ ಬೆಳೆಗಳಿಗೆ ಬೇಡಿಕೆ ಇದೆ, ಹೂವಿನ ಬೆಳೆಗಳನ್ನು ನಾವು ಮಾಡ್ಕೊಳ್ಬಹುದು. ಮತ್ತೆ ನೀವೇ ಮಾಡೋದಾದ್ರೆ ಹೂವಿನ ಬೆಳೆಗಳು ಬಹಳ ಸೂಕ್ತ. ನೀವೇ ಮನೆಯವರೇ ಮಾಡಿ ಏನು ಒಂದು 5 ಗುಂಟೆ 10 ಗುಂಟೆ ಹೂವಿನ ಬೆಳೆಗಳನ್ನು ಬೆಳ್ಕೊಂಡು ನಾನು ಈಗ ತಾನೇ ಅದ್ರ ಬಗ್ಗೆ ಹೇಳಿದೆ, ನೀವು ಅಲ್ಲೇ ಮಾರುಕಟ್ಟೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಂದಮ್ಮ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಕಾರ್ಯಕ್ರಮ ಕೇಳ್ತಾ ಇದ್ದಾಳೆ. ಪ್ರಶ್ನೆ ಅಂತಂದ್ರೆ ಈಗ ಅಂದ್ರೆ ಈಗ ಆಲ್ರೆಡಿ ತೋಟ ಅಡಿಕೆ ತೋಟ ಇದೆಯಾ ಆಲ್ರೆಡಿ, ಅಥವಾ ಮಾಡ್ಬೇಕಂತ ಇದ್ದೀರಾ? ಈಗ ಮಾಡ್ಬೇಕಂತ ಇದ್ರೆ ಇಷ್ಟು ತನಕ ಹೇಳಿದ್ನಲ್ಲ, ಈಗ ನೀವು ಅದನ್ನ ಅನುಸರಿಸಬಹುದು. ಈಗ ನೀವು ಹೇಳಿ ಅಲ್ಲಲ್ಲ ಗೊತ್ತಾಯ್ತು. ಈಗ ನೀವು ಮಾಡ್ಬೇಕಂತ ಹೇಳಿದ್ರೆ ಈಗಾಗ್ಲೇ ತಮ್ಗೆ ಹೇಳಿದ್ರು ಅಲಸಂದೆ ಬೆಳಕಬಹುದು, ದ್ವಿದಳ ಧಾನ್ಯ ಬೆಳಕಬಹುದು, ಹೂವಿನ ಬೆಳೆ ಬೆಳಿಬಹುದು, ಜೊತೆಗೆ ತರಕಾರಿ ಬೆಳೆ ಕೂಡ ತಗೊಳ್ಬಹುದು, ಅಲ್ಪಾವಧಿ ತರಕಾರಿ ಬೆಳೆ ಅಂತ ಹೇಳಿದಾರೆ ಈಗಾಗ್ಲೇ ತಮ್ ನೀವು ಕೇಳ್ತಾ ಇದ್ದೀರಾ ಅನ್ಕೊಂಡಿದೀನಿ. ರೇಡಿಯೋ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಿ ಅಂತಂದ್ರೆ ತಮ್ಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಅಥವಾ ಪ್ರಶ್ನೆ ಪ್ರತ್ಯೇಕವಾಗಿ ಏನಾದ್ರೂ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಅಂತ ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು ತಮ್ಗೆ. ಈಗ ತಾವೇನ್ ಕೇಳ್ತಾ ಇದ್ರಿ, ಸಾಮಾನ್ಯ ಪ್ರಶ್ನೆ ಕೇಳ್ತಾ ಇದ್ದೀರಾ. ಈಗಾಗ ಹೊಸದಾಗಿ ನಾವು ಅಡಿಕೆ ಮಾಡ್ಕೊಂತ ಮಾಡ್ಬೇಕಂತ ಇದ್ದೀವಿ, ಏನ್ ಹಾಕ್ಬಹುದು ಅಂತ ಕೇಳ್ತಾ ಇದ್ದೀರಿ ನಾವು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇಷ್ಟೊತ್ತನಕ ತಮ್ಗೆ ಹೇಳಿದ್ದಾರೆ ಅಲ್ವಾ? ತುಂಬಾ ಧನ್ಯವಾದ ನಂದಮ್ಮ ಅವರೇ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದು ನೇರ ಪ್ರಸಾರದಲ್ಲಿದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ನಾಗರಾಜಪ್ಪ ಅಡುವೆಪ್ಪರ್ ಇದ್ದಾರೆ. ಇವರು ಪ್ರಾಧ್ಯಾಪಕರು, ತೋಟಗಾರಿಕೆ ಮತ್ತು ಅಡಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿನ ಮುಖ್ಯಸ್ಥರು ಕೂಡ. ಇವತ್ತಿನ ವಿಷಯ ಅಂತಂದ್ರೆ ಅಡಿಕೆ ಬೆಳೆಯಲ್ಲಿ ಅಂತರ್ ಬೆಳೆ ಮತ್ತು ಮಿಶ್ರ ಬೆಳೆಗಳ ಕುರಿತು, ಅಂದ್ರೆ ಯಾವ್ಯಾವ ಒಂದು ಅಂತರ ಬೆಳೆಗಳನ್ನ ತಗೊಳ್ಬಹುದು ಮತ್ತೆ ಮಿಶ್ರ ಬೆಳೆಗಳನ್ನ ತೆಗೆದುಕೊಳ್ಬಹುದು ಅಂತಂತ ಹೇಳ್ಬಿಟ್ಟು ಇವತ್ತಿನ ವಿಷಯ ಇಟ್ಕೊಂಡಿರೋದು. ತಮ್ಮ ಕರೆಗಳನ್ನು ನಾವು ಸ್ವೀಕಾರ ಮಾಡೋಕೆ ಸ್ಟುಡಿಯೋದಲ್ಲಿ ಇರೋದು ನೇರ ಪ್ರಸಾರದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆ ನಾನು ಕೊಡ್ತೀನಿ ಇನ್ನೊಂದ್ಸಲ, 2702282 ಇದು ಒಂದು ಸಂಖ್ಯೆ, 2702283 ಇದು ಇನ್ನೊಂದು, STD ಕ್ರಮಾಂಕ 08282. ಆಮೇಲೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು, ಸಂದೇಹಗಳನ್ನ ಕೇಳಬಹುದು. ವಾಟ್ಸ್ಆಪ್ ಸಂಖ್ಯೆ 9415727600. ಸರ್, ಈಗ ದುಷ್ಪರಿಣಾಮ ಅಂತಂದ್ರೆ ಅದರ ಒಂದು ಅನಾನುಕೂಲತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದಲ್ದನೆ ಮತ್ತೆ ಏನು ತಪ್ಪು ಕಲ್ಪನೆ ಇದೆ ಅಂತ ಹೇಳ್ತೀರಾ ನಮ್ಮ ರೈತ ಬಾಂಧವರಲ್ಲಿ ಮಿಶ್ರ ಬೆಳೆ ಬೆಳೆದ್ರೆ? ಈಗ ಅವ್ರದ್ದು ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ಇದಕ್ಕೆ ಬರುವಂತ ರೋಗ ಕೀಟ ಮತ್ತೆ ಅಡಿಕೆಗೆ ಬರಬಹುದು, ಆವಾಗ ಅಡಿಕೆ ಇಳುವರಿ ಕಡಿಮೆ ಆಗಬಹುದು ಅಂತ ಒಂದಿದೆ. ಹಾಗಾಗಿ ಅಂತ ಒಂದು ಮಾರಕವಾದಂತಹ ಕೀಟ ಮತ್ತು ರೋಗಗಳು ಇದರಲ್ಲಿ ಬರುವಂತಹದ್ದು ಅಡಿಕೆಗೇನು ಬರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಅವ್ರು ಹೆಚ್ಚು ಗಮನ ಹರಿಸುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಹಾಗೆ ಪೋಷಕಾಂಶಗಳ ನಿರ್ವಹಣೆ ಸಮರ್ಪಕವಾಗಿ ಆಗ್ಬೇಕು, ನೀರಿನ ನಿರ್ವಹಣೆ ಸಮರ್ಪಕವಾಗಿ ಆಗ್ಬೇಕು, ಮತ್ತು ಕಳೆ ನಿರ್ವಹಣೆ ಸಮರ್ಪಕ ಮಾಡಿದ್ದೇ ಆದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಅನೇಕ ಜನ ರೈತ ಬಾಂಧವರೆಲ್ಲ ನಾನು ಗಮನಿಸಿದ್ದೀನಿ,